ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು, ಔಷಧ ಅಂಗಡಿಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗೆ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ನಮ್ಮ ಪಕ್ಕದ ಮನೆಯವರು ಹೇಳ್ತಿದ್ರು, ಅವರ ಮೈದುನ ಇತ್ತೀಚೆಗೆ ತುಂಬಾ ಡಲ್ ಆಗಿದ್ದಾರೆ, ಯಾರೊಂದಿಗೂ ಸರಿಯಾಗಿ ಮಾತಾಡ್ತಿಲ್ಲ, ಊಟನೂ ಮಾಡ್ತಾ ಇಲ್ಲ, ಹೊರಗೂ ಬರ್ತಾ ಇಲ್ಲ. ಅವರೇನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಂತ ಭಯ ಶುರುವಾಗ್ಬಿಟ್ಟಿದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಅದಕ್ಕ್ಯಾಕೆ ಅಷ್ಟೊಂದು ಭಯ ಪಡ್ತೀರಿ? ಆದಷ್ಟು ಬೇಗ ಅವರನ್ನು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲವೇ ಸಮುದಾಯ ಆರೋಗ್ಯ ಕೇಂದ್ರ ಅಥವಾ ಸಮೀಪದ ಮನೋವೈದ್ಯರಲ್ಲಿ ಕರ್ಕೊಂಡು ಹೋಗಿ. ಆಪ್ತ ಸಮಾಲೋಚನೆ ಮತ್ತು ಸೂಕ್ತವಾದ ಚಿಕಿತ್ಸೆ ಕೊಡಿಸಿ ಪರಿಹಾರವನ್ನು ಕಂಡುಕೊಳ್ಬಹುದಲ್ವಾ? ಇದು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾನಸಿಕ ಆರೋಗ್ಯ ವಿಭಾಗದ ಪ್ರಕಟಣೆ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಕೃಷಿ ಮತ್ತು ಅನಾಥ ಪ್ರಾಣಿ ರಕ್ಷಣೆಯ ಅನುಭವದ ಕುರಿತು ಸಾಲಿಗ್ರಾಮದ ಸುಧೀಂದ್ರ ಐತಾಳ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸುಧೀಂದ್ರ ಐತಾಳ್ ಅವರೇ ನಮಸ್ಕಾರ. ನಮಸ್ಕಾರ. ಪ್ರಾಣಿ ಪ್ರಿಯರು ನೀವು, ಪಕ್ಷಿ ಪ್ರಿಯರು ಕೂಡ ಹೌದು, ಜೊತೆಗೆ ಕೃಷಿಯಲ್ಲಿಯೂ ಕೂಡ ಆಸಕ್ತಿ ಅಂತ ತೊಡಗಿಸಿಕೊಂಡಂಥವರು, ಈ ಪ್ರಾಣಿಗಳ ಬಗ್ಗೆ ನಿಮಗೆ ಇರುವಂತಹ ಒಲವು ಆಸಕ್ತಿ ಎಷ್ಟು ವರ್ಷದ ಹಿನ್ನೆಲೆ ಇರುವಂತಹದ್ದು? ಸುಮಾರು 35 ವರ್ಷದ ಹಿಂದೆಗಳು. ಸಣ್ಣ ಪುಟ್ಟ ಅಳಿಲು ಮರಿ, ಇರುವೆ, ಇಂಥವಕ್ಕೆಲ್ಲ ಊಟ ಹಾಕುದು, ಇಂಥದನ್ನೆಲ್ಲ ಮಾಡ್ಕೊಂಡು ಬರ್ತಾ ಬರ್ತಾ ಅದು ಬೆಳೀತಾ ಬೆಳೀತಾ ಬೆಳೀತಾ ಜನರು ನನ್ನ ಗುರುತಿಸಿ ಎಲ್ಲ ಕಾಡು ಪ್ರಾಣಿಗಳು ಎಲ್ಲ ತಂದು ಕೊಡ್ಲಿಕ್ಕೆ ಶುರು ಮಾಡ್ರು. ಎಂದ ಎಲ್ಲಿ ಯಾವ ಪಕ್ಷಿಗಳು ಪೆಟ್ಟಾಗಿರ್ಲಿ ನನ್ನಲ್ಲಿ ತಂದು ಕೊಡ್ಲಿಕ್ಕೆ ಸ್ಟಾರ್ಟ್. ಶಾಲೆಗೆ ಹೋಗುವಾಗಲೂ ಟೀಚರ್ಲೆಲ್ಲ ಅಳಿಲು ಮರಿ ಇರ್ತಿತ್ತು. ಟೀಚರ್ ಪಾಠ ಮಾಡ್ತಿರುವಾಗ ಇದು ಕೂಗಿದ್ರೆ ನಾನು ನಿಪ್ಪಲೊಳಗೆ ನಿಪ್ಪಲ್ ಆಗಲ್ಲ, ಅದನ್ನ ಶಾಯಿ ಬಾಟ್ಲಿದ್ದು ಅದ್ರಲ್ಲಿ ಹಾಲು ತಗೊಂಡು ಹೋಗಿರ್ತದೆ, ಅದನ್ನ ಬಾಯಿ ಇಟ್ಕೊಂಡು ಹಾಲು ಕುಡಿಸ್ತಾ ಇದ್ದಿದೆ. ಅದೇ ಟೀಚರ್ ಸಮೇತ ಆಗ ಹೇಳೋರು, ನೀನು ಓದ್ಬೇಡ ಮಗ, ಇದನ್ನೇ ಮಾಡ ಅಂತ. ಅವ್ರ ಆಶೀರ್ವಾದ ಇವತ್ತು ಇದೇ ನನಗೆ ಗಟ್ಟಿಯಾಯ್ತು, ಬೇರೆ ಉದ್ಯೋಗ ಇಲ್ಲ ನನಗೆ. ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಎಷ್ಟು ಪ್ರಾಣಿಗಳು, ಯಾವ ವಿಧದ ಪ್ರಾಣಿಗಳಲ್ಲಿ ಇವೆ? ಸುಮಾರು ನನ್ನ ಹತ್ರ ಈಗ ಒಂದು 25 ಜಾತಿ ಪ್ರಾಣಿ ಪಕ್ಷಿಗಳಿದೆ. ಎಲ್ಲ ಹೊರದೇಶದ್ದೇ ಜಾಸ್ತಿ, ಇಂಡಿಯನ್ನೆಲ್ಲ ಸಾಕ್ಲಿಕ್ಕಿಲ್ಲ. ಈಗ ಇಂಡಿಯನ್ ಅಂದ್ರೆ ಮಂಗಗಳು, ಆಕ್ಸಿಡೆಂಟ್ ಆದ ಮಂಗಗಳನ್ನೆಲ್ಲ ಕರೆಂಟ್ ಶಾಕ್ ಹೊಡೆದವು, ಇಂಥವೆಲ್ಲ ಇದೆ. ಒಂದು 4 ಮಂಗ ಇದೆ, ಫ್ರೀ ಬಿಟ್ಕೊಂಡೇ ಇದೆ. ಅದು ಹೋಗಿ ಎಲ್ಲ ಹೋದ್ರೂ ವಾಪಸ್ ಮನೆಗೆ ಬರ್ತವು, ಆ ತರ ಆಹಾರ ಕೊಟ್ಟು ಸಾಕಿದೆ. ಈ ವಿದೇಶದಿಂದ ತಂದ ಪ್ರಾಣಿಗಳು, ಅದು ಚಿರತೆ ಬೆಕ್ಕಂತಿದೆ, ಬೆಂಗಾಲಿ ಕ್ಯಾಟ್ ಅಂತ, ಮತ್ತೆ ಹೆಡ್ ಜಾಕ್ ಅಂತ ಮುಳ್ಳಂದಿ ಇದೆ, ಮತ್ತೆ ಹ್ಯಾಮ್ಸ್ಟಾರ್, ಇಂಥ ಹೊರದೇಶದ ಪ್ರಾಣಿ ಪಕ್ಷಿಗಳು ಸುಮಾರು ಜಾತಿ ಇದೆ ನನ್ನ ಹತ್ರ, ಪಕ್ಷಿಗಳು ಎಲ್ಲ ಇದೆ. ಈಗ ವಿದೇಶದಿಂದ ಒಂದು ಪ್ರಾಣಿಯ ಒಂದು ಪಕ್ಷಿಯನ್ನು ನೀವು ನಿಮ್ಮ ಭಾರತಕ್ಕೆ ತರಬೇಕಿದ್ರೆ ಏನೇನು ಕಾನೂನಾತ್ಮಕವಾಗಿ ಒಂದು ಕ್ರಮಗಳಿವೆ? ಅದಕ್ಕೆ ಮಾರ್ಕೆಟ್ ಇದೆ, ಬಾಂಬೆಯಲ್ಲಿ ಪ್ರಾಫಿಟ್ ಮಾರ್ಕೆಟ್ ಇದೆ, ಬೆಂಗಳೂರಲ್ಲಿ ರಸಲ್ ಮಾರ್ಕೆಟ್ ಇದೆ, ಅವ್ರು ತರ್ತಾರೆ ಅವರಿಂದ. ಅದಕ್ಕೆ ಯಾವ ಪರ್ಮಿಷನ್ ಅಗತ್ಯ ಇಲ್ಲ, ಅವ್ರು ತಂದು ಇಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ ಅವ್ರು, ನಾವು ಹಣ ಕೊಟ್ಟರೆ ಸಹಷ್ಟ. ಈಗ ಇಲ್ಲಿಗೆ ತಂದ ಮೇಲೆ ಅವರ ವಂಶಾಭಿವೃದ್ಧಿ ಆಗ್ತದ? ಆಗತ್ತೆ ಆಗತ್ತೆ, ಖಂಡಿತ ಆಗತ್ತೆ. ಅದೇ ರೀತಿ ಫುಡ್ಗಳನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಬರ್ಬೇಕು. ಒಂದೊಂದೇ ಪ್ರಾಣಿ ತಗೊಂಡ್ರೆ ವಂಶಾಭಿವೃದ್ಧಿ ಹೇಗಾಗ್ತದೆ? ಅಲ್ಲ, ಒಂದು ತರ್ಲಿಕ್ಕಿಲ್ಲ, ಜೋಡಿ ತರ್ಬೇಕು, ಜೋಡಿ ತರ್ಬೇಕು, ಜೋಡಿ ತರ್ಬೇಕು. ಆಮೇಲೆ ಈಗ ಸ್ಥಳೀಯವಾಗಿ ಬೇರೆ ಏನೇನು ಪ್ರಾಣಿಗಳಿವೆ? ಸ್ಥಳೀಯವಾಗಿ ನನ್ನ ಹತ್ರ ಈಗ ಪೆಟ್ಟಾದ ಪ್ರಾಣಿಗಳಿದೆ, ನಾಯಿ, ಬೆಕ್ಕು, ಇಂಥವೆಲ್ಲ ಸ್ಥಳೀಯವಾಗಿ ಕಾಗೆ ಮರಿಗಳು ಬಿದ್ದಿರ್ತವೆ, ಅಥವಾ ನೀರ್ ಕಾಗೆ ಮರಿಗಳು ಬಿದ್ದಿರ್ತವೆ, ಕೊಕ್ಕರೆಗಳು, ಇಂಥವೆಲ್ಲ ಮರ ಕಡಿಯುವಾಗ ದಾಕ್ಷಿಣ್ಯ ಇಲ್ಲದೆ ಮರಗಳನ್ನು ಕಡ್ದು ಹಾಕ್ತಿರಿ. ಈಗ ಅದರಲ್ಲಿ ಪಕ್ಷಿಗಳಿದೆಯಾ, ಮರಿ ಮೊಟ್ಟೆ ಇದೆಯಾ, ಆ ಟೈಮ್ ನೋಡಿ ಅಥವಾ ಅದನ್ನ ಸ್ಥಳಾಂತರಿಸೋದು ಅದನ್ನ ಏನ್ ಮಾಡೋದಿಲ್ಲ. ಮೊನ್ನೆ ಒಂದು ವಾಟ್ಸಪ್ ಅಲ್ಲಿ ನೋಡಿದೆ, ಮರ ಕಡ್ದಾಗ ಅದ್ರಲ್ಲಿ ನೀರ್ ಕಾಗೆಗಳು ಸಿಕ್ಕಾಪಡೆ ಸತ್ತೆ, ತುಂಬಾ ಬೇಜಾರಾಯ್ತು ಕಂಡು. ಅದನ್ನ ಅರಣ್ಯ ಇಲಾಖೆಯವ್ರು ನೋಡಿ ಅದನ್ನ ಸ್ಥಳಾಂತರಿಸಿ, ಅಥವಾ ಈಗ ಮಳೆಗಾಲದಲ್ಲಿ ಬ್ರೀಡ್ ಮಾಡುವಂತದ್ದು ಆ ಟೈಮಲ್ಲಿ ಕಡಿಯುದು ಬಿಟ್ಟು ಬೇರೆ ಟೈಮಲ್ಲಿ ಬ್ರೀಡ್ ಮಾಡದೇ ಇರುವಂತ ಟೈಮಲ್ಲಿ ಮರ ಖಾಲಿರುವಾಗ ಕಡಿಬೇಕು ಅಂತ ತೊಂದರೆ ಆದಾಗ. ಇದು ಆ ತರ ಮರಿ ಮೊಟ್ಟೆ ಎಲ್ಲ ಹಾಳಾಗಿದ್ ನೋಡಿದ್ರೆ ಎಂತವರೆಗೂ ಮನ ಕಲ್ಕತ್ತೆ. ಈಗ ಪ್ರಾಣಿ ಪಕ್ಷಿಗಳಿಗೆ ಒಂದು ಗೂಡು ಅಥವಾ ವ್ಯವಸ್ಥೆ ಎಲ್ಲ ಹೇಗೆ? ಅಲ್ಲ ಅದಕ್ಕೆಲ್ಲ ಪಂಜರ ಇದೆ, ಮತ್ತೆ ಫ್ರೀ ಬಿಡ್ತೆ ನಾನು. ಈ ಹೋಗಿ ಬರುವಂತ ಪಾರಿವಾಳ ಇಂಥವನ್ನೆಲ್ಲ ಹೊರಗಡೆ ಬಿಡ್ತೆ. ಲವ್ ಬರ್ಡ್ಸ್ ಎಲ್ಲ ಕೇಜ್ ಇಲ್ಲ, ಅವಕ್ಕೆ ಸರಿಯಾದ ಕೇಜು, ಅವಕ್ಕೆ ಬ್ರೀಡ್ಗೆ ಪಾಟ್ ಎಲ್ಲ ಇಡಬೇಕು, ಅದನ್ನೆಲ್ಲ ಮಾಡಿರ್ತೆ. ಅವು ಅಲ್ಲೇ ಸಂತಾನ ಅಭಿವೃದ್ಧಿ ಆಗ್ತಾ ಇರತ್ತೆ. ಅವೆಲ್ಲ ಹೊರಗಡೆ ಬಿಟ್ಟರೆ ಬದುಕುವ ಪಕ್ಷಿಗಳಲ್ಲ. ಇವುಗಳಿಗೆ ಕೊಡಬೇಕಾಗಿರುವಂತಹ ಆಹಾರದ ಬಗ್ಗೆ ಹೇಳಿ, ಯಾವ ರೀತಿ ಆಹಾರ ಕೊಡಬೇಕು, ಹೇಗೆ ಕೊಡುವಂತಹದ್ದು, ಮತ್ತು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು? ಈ ಗುಬ್ಬಿಗಳೆಲ್ಲ ಹೆಚ್ಚು ತಿನ್ನುವುದಿಲ್ಲ, ದಿನಕ್ಕೆ ಒಂದು ಮುಷ್ಟಿ ಇದ್ರೆ ಸಾಕಾಗತ್ತೆ. ಅದಕ್ಕೆ ನವಣೆ ಬಾಜ್ರ ಇಂಥವು ಫುಡ್ಗಳನ್ನೆಲ್ಲ ಕೊಡಬೇಕಾಗತ್ತೆ. ಒಂದು ತಟ್ಟೆಯಲ್ಲಿ ನೀರು ಯಾವತ್ತು ಎಷ್ಟೊತ್ತಿಗೆ ಇರಬೇಕಾಗತ್ತೆ, ನೀರು ಬೇಕಾಗತ್ತೆ ಅವಕ್ಕೆ. ಮತ್ತೆ ಫುಡ್ಗಳನ್ನ ಅವು ತಿನ್ನುವಷ್ಟು ಇಟ್ಟಿರ್ತೋ ಅವು ತಿಂತ ಇರ್ತವೆ. ಬೇರೆ ಪ್ರಾಣಿಗಳಿಗೆ, ಹಕ್ಕಿಗಳಿಗೆ ಆಯ್ತು, ಬೇರೆ ಪ್ರಾಣಿಗಳಿಗೆ ನಾಯಿಗಳಿಗೆಲ್ಲ ಮೂರು ಹೊತ್ತು ಊಟ, ಬೆಳಿಗ್ಗೆ ಮತ್ತೆ ಸಂಜೆ ಅವುದೇ ಆದ ಡ್ರೂಲ್ಸ್ ಎಲ್ಲ ಬಿಸ್ಕೆಟ್ ಎಲ್ಲ ಬರುತ್ತೆ, ಪೆಡಿಗ್ರಿ ಎಲ್ಲ ಅದನ್ನ ಹಾಕ್ತೆ. ಮಧ್ಯಾಹ್ನ ಹಾಲು ಅನ್ನ, ಹೊಟ್ಟೆ ತುಂಬಷ್ಟು ಊಟ ಅವಕ್ಕೆ. ಈಗ ಈ ನಾಯಿಗಳ ಬಗ್ಗೆ ನೀವು ಹೇಳಿದ್ರೆ, ಬೇರೆ ಬೇರೆ ತಳಿಗಳ ನಾಯಿಗಳನ್ನು ಕೂಡ ನೀವು ಸಾಕೊಂಡಿದ್ರಿ, ಮರಿಗಳನ್ನು ಮಾಡಿ ಮಾರಾಟ ಮಾಡೋದನ್ನು ಕೂಡ ನೀವು ಮಾಡ್ತಾ ಇದ್ದೀರಿ, ಇದರ ಬಗ್ಗೆ ಹೇಳಿ. ಇದು ನನ್ನ ಹತ್ರ ಈಗ ಪಿಟ್ಬುಲ್ ಇದೆ, ಡಾಬರ್ಮೆನ್ ಇದೆ, ಜರ್ಮನ್ ಶೆಫರ್ಡ್ ಇದೆ, ಬೀಗಲ್ ಇದೆ. ಇದು ವರ್ಷದಲ್ಲಿ ಎರಡು ಸಲ ಮರಿ ಹಾಕತ್ತೆ. ಇದರಿಂದ ಬಂದಂತ ಮೇಂಟೆನೆನ್ಸ್ಗೆ ಇದನ್ನ ಯೂಸ್ ಮಾಡ್ತೇನೆ ನಾನು. ಮತ್ತೆ ಯಾರೋ ದಾನಿಗಳು ಹೆಲ್ಪ್ ಮಾಡೋದಿದ್ರೆ ಮಾಡ್ತಾರೆ, ಅದನ್ನ ನಾನು ಯಾರ ಹತ್ರ ಕೇಳುವುದಿಲ್ಲ. 35 ವರ್ಷದಿಂದ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಬಂದಿದೆ, ಎಲ್ಲ ಆಗಿದೆ. 18 ದಿನ ಜೈಲ್ವಾಸು ಮಾಡಿದೆ, ಪ್ರಾಣಿಗಳನ್ನ ರಕ್ಷಣೆ ಮಾಡಿದೆ. 13 ವರ್ಷ ಕೋರ್ಟ್ ಕೇಸ್ ನಡೆಸಿ ನಾನೇ ಗೆದ್ದೆ, ಅದರೊಳಗೆ ನ್ಯಾಯ ನನಗೆ ಸಿಕ್ತು. ಏನು ಕೇಸ್ ಅದು? ಅದು ಅರಣ್ಯ ಇಲಾಖೆ ಕೇಸು. ನನ್ನ ಹತ್ರ ಜಿಂಕೆ ಇತ್ತು, ಕಡವೆ ಇತ್ತು, ಮುಳ್ಳಂದಿ ಇತ್ತು, ಎಲ್ಲ ಡಿಪಾರ್ಟ್ಮೆಂಟ್ ಅವರು ಸಾಯ್ತಾ ಇರುವಂತ ಪ್ರಾಣಿಗಳನ್ನ ನಮ್ಗೆ ತಂದು ಕೊಡ್ತಿದ್ರು. ಆಗ ನನಗೆ, ನಾನು ಎಜುಕೇಷನ್ ಅಲ್ಲ, ನಾನು 8 ಕ್ಲಾಸ್ಗೆ ಕೈದು ಮಾಡ್ದವ, ನನಗೆ ಅದು ತಿಳುವಳಿಕೆಲ್ಲ, ಡಿಪಾರ್ಟ್ಮೆಂಟ್ ಅವ್ರು ತಂದು ಕೊಟ್ಟದಲ್ಲ, ಮತ್ತೆ ಯಾರು ಕೇಳ್ತಾರೆ ಅದನ್ನ ಅಂತ. ಮತ್ತೆ ಸರಿಯಾದ ತಕ್ಷಣ ಕಾಡಿಗೆ ಬಿಡಿ ಅಂದ್ರೆ ನಿಮ್ಮನ್ನ ಇಷ್ಟು ಹಚ್ಕೊಂಡಿತ್ತಲ್ರಿ, ಇಲ್ಲೇ ಇರ್ಲಿ, ಫ್ರೀ ಬಿಟ್ಕೊಂಡೇ ಇತ್ತಲ್ಲ ಅಂತ ಹೇಳಿದ್ರು. ಕಡೆಗೆ ಅರಣ್ಯ ಘಟಕದವ್ರು ಬಂದು ನನ್ಗೊಂದು ಇದು ಮುನ್ಸೂಚನೆ ಕೊಡ್ಲಿಲ್ಲ, ಏನಿಲ್ಲ, ಸಡನ್ಲಿ ಬಂದ್ರು ನನ್ನ ತಗೊಂಡು ಜೈಲಿಗೆ ಹಾಕಿದ್ರು. ಪ್ರಾಣಿಗಳನ್ನೆಲ್ಲ ಶೂಟ್ ಮಾಡಿ ಆ ಕೇಸುಗಳನ್ನು ನನ್ನ ಮೇಲೆ ಹಾಕಿದ್ರು. ಪ್ರಾಣಿಗಳನ್ನೆಲ್ಲ ಸಾಯಿಸಿ ಸುಮಾರು 20 ವರ್ಷ ಕಡವೆ ಜಿಂಕೆಗಳನ್ನು ಸಾಕಿದೆ ನಾನು, ಮಕ್ಕಳ ತರ ಸಾಕಿದೆ. ಅದು ತುಂಬಾ ಮನಸ್ಸಿಗೆ ನೋವಿದೆ ನಂಗೆ. ಅಂದ್ರೆ ಈಗ ಕಾಡು ಪ್ರಾಣಿಗಳನ್ನ ಸಾಕುವುದಕ್ಕೂ ಕೂಡ ಕಾನೂನು ತೊಡಕಿದೆ. ಕಾಡು ಪ್ರಾಣಿಗಳನ್ನ ಯಾರು ಸಾಕ್ಲಿಕ್ಕಿಲ್ಲ, ಪ್ರಾಣಿಗಳನ್ನ ಕಾಡಿಲೇ ಬಿಡ್ಬೇಕಂತಿದೆ. ನಾನು ಸರಿಯಾದ ಪ್ರಾಣಿನ ಎಲ್ಲ ವಾಪಸ್ ಕಾಡಿಗೆ ಬಿಡ್ತಿದ್ದೆ. ಜಿಂಕೆ ಕಡವೆ ಎಲ್ಲ ಇಲ್ಲಿ ನಮ್ಮ ಹತ್ರ ಪ್ರಾಣಿಗಳನ್ನ ಡಿಪಾರ್ಟ್ಮೆಂಟೇ ಬಿಡ್ಬೇಕಂತ ತಗೊಂಡೋಗಿ. ಅವ್ರು ಮಾಡ್ಲಿಲ್ಲ ಆ ಕೆಲಸನ, ನನ್ನ ಹತ್ರ ಉಳಿತು. ನನಗೆ ಇದರಿಂದ ನನಗೆ ಒಳ್ಳೇದಾಯ್ತು ಅಷ್ಟೇ, ಒಂದು ಕೆಟ್ಟದಾಗ್ಲಿಲ್ಲ. ಈಗ ಮಾಂಸಾಹಾರಿ ಪ್ರಾಣಿಗಳು ಕೂಡ ಇವೆಯಾ? ಈಗ ನನ್ನ ಹತ್ರ ಬೆಂಗಾಲಿ ಕ್ಯಾಟ್ ಎಲ್ಲ ಮಾಂಸಾಹಾರಿ. ಅದು ಏನ್ ಕೊಡ್ಬೇಕು ಅದಕ್ಕೆ? ಅದಕ್ಕೆ ಕೋಳಿ ಮಾಂಸ ಮತ್ತೆ ಮೀನೆಲ್ಲ ತರಿಸಿ ಹಾಕ್ತೆ. ನನ್ನ ಹತ್ರ 4 ಜನ ಕೆಲಸಕ್ಕಿದ್ರು, ಅವರೆಲ್ಲ ಮೇಂಟೈನ್ ಮಾಡ್ತಾರೆ ಅದನ್ನ. ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ ಈ ಹಕ್ಕಿಗಳಲ್ಲಿ ಮತ್ತು ಈ ಪ್ರಾಣಿಗಳಲ್ಲಿ? ಹಕ್ಕಿಗಳಲ್ಲಿ ಪ್ರಾಣಿಗಳಿಗೆಲ್ಲ ಹೊಟ್ಟೆ ಹುಳಕ್ಕೆಲ್ಲ ಔಷಧಿ ಕೊಡ್ಬೇಕಾಗುತ್ತೆ. ಈ ಮತ್ತೆ ಇಂಜೆಕ್ಷನ್ ಎಲ್ಲ ನಾನೇ, ಆಯುರ್ವೇದ ಎಲ್ಲ ಇಂಜೆಕ್ಷನ್ ಮಾಡುದಿಲ್ಲ, ಆಯುರ್ವೇದ. ನಾಯಿಗಳಿಗೆಲ್ಲ ರ್ಯಾಬಿಸ್, ಡಿಸ್ಟೆಂಪರ್ ಇದೆಲ್ಲ ಮಾಡ್ಬೇಕಾಗತ್ತೆ. ಅದನ್ನೆಲ್ಲ ನಾನೇ ಕಲ್ತ್ಕೊಂಡಿದ್ದೆ, ನಾನೇ ಮಾಡ್ತೆ. ಈ ಆಯುರ್ವೇದ ಔಷಧಿ ಅಂದ್ರೆ ಹೇಗೆ? ನಾವೇ ತಯಾರು ಮಾಡುದು ಆಯುರ್ವೇದ ಔಷಧಿಗಳನ್ನ. ನಮ್ಮ ಅಣ್ಣ ಡಾಕ್ಟರ್ ರವೀಂದ್ರ ಐತಾಳ ಅಂತ, ಅಲ್ಲಿ ನಮ್ಗೆ ತೆಗ್ದಿದ್ದ ಅವನ ಹತ್ರ ಇದು ಮಾಡಿ ತರಿಸ್ತೇವೆ ಅಲ್ಲಿಂದ. ಅವಕ್ಕೆಲ್ಲ ಕಷಾಯ ಮಾಡಿ ಕುಡಿಸಬೇಕಾಗುತ್ತೆ. ಆಮೇಲೆ ಈಗ ಈ ಪರಿಸರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂತಹದ್ದು ಕೂಡ ಬಹಳಷ್ಟು ಮುಖ್ಯವಾಗ್ತದೆ. ಇದನ್ನ ಹೇಗೆ ಮಾಡ್ತೀವಿ? ಅಲ್ಲ, ಅದನ್ನ ದಿನ 2-3 ಸಲ ಕ್ಲೀನ್ ಮಾಡ್ತಾ ಇರಬೇಕಾಗತ್ತೆ. ಹಕ್ಕಿಗಳಿಗೆ ಅಲ್ಲಿ ಮಾಡ್ಬೇಕು ಇಲ್ಲಿ ಮಾಡ್ಬೇಕಂತಿಲ್ಲ, ಅದನ್ನ ಕ್ಲೀನ್ ಮಾಡಿ ಇಟ್ಕೊಳತ್ತೆ ನಾವು. 4 ಜನ ಕೆಲಸಕ್ಕಿದ್ರು. ಈಗ ನಾಯಿ ಸಾಕಣೆಯ ಬಗ್ಗೆ ಹೇಳಿ, ಮರಿಗಳ ಉತ್ಪಾದನೆ ಮಾಡುವಂತದ್ದಾಗ್ಬೋದು ಅಥವಾ ಮರಿಗಳ ಒಂದು ನಿರ್ವಹಣೆ ಮಾಡುವಂತದ್ದಾಗ್ಬೋದು, ಅವುಗಳಿಗೆ ಕೊಡುವಂತಹ ಆಹಾರ, ಈ ಬಗ್ಗೆ. ನಾಯಿಗಳು ಏನ್ ಲಾಭದಾಯಕ ಅಲ್ಲ, ಅದು ನಮ್ಗೊಂದು ಹಾಬಿ ಅಷ್ಟೇ. ಒಟ್ಟು ಆವತ್ತಾವತ್ತು ಅವಕ್ಕೆ ಹಾಕಿದ ಫುಡ್ ನಂದು ನಮ್ಗೆ ವರ್ಷದಲ್ಲಿ ಮಾಡಿಕೊಡ್ತೇವೆ ಅಷ್ಟೇ. ಅಂತ ಲಾಭದಾಯಕ ಅಲ್ಲ. ಲಾಭದಾಯಕ ಅಂದ್ರೆ ಜಾಗ ಇದ್ರೆ ಆಡು ಸಾಕಣೆ, ಹಂದಿ ಸಾಕಣೆ, ವೇಸ್ಟ್ ತಿನ್ನುವಂತದ್ದು, ಇವೆಲ್ಲ ಲಾಭದಾಯಕ. ದನವು ಈಗಿನ ದಿನದಲ್ಲಿ ದನವು ಲಾಭ ಅಲ್ಲ. ಯಾಕಂದ್ರೆ ದಿನ ಹೋದಂಗೆ ಬೂಸಕ್ಕೆ ಫೀಡ್ಗೆ ರೇಟ್ ಇರುತ್ತೆ. ಹುಲ್ಲಿಗೆ ಒಂದು ಪಿಂಡಿ, ಹುಲ್ಲಿಗೆ 100 ರೂಪಾಯಿ ಆಗಿದೆ. ಅದೆಲ್ಲ ಲೆಕ್ಕ ಹಾಕಿದ್ರೆ ಅದು ಲಾಸ್. ಸರಿ, ಈಗ ಮರಿಗಳನ್ನ ಕೇಳಿಕೊಂಡು ಜನರು ಬೇರೆ ಬೇರೆ ಪ್ರದೇಶದಿಂದ ಬರ್ತಾರೆ ಇಲ್ಲಿಗೆ, ಹೇಗೆ ಬೆಲೆ ನಿರ್ಧಾರ ಆಗುವುದು ಹೇಗೆ? ಬೆಲೆ ಅಂದ್ರೆ ಎಲ್ಲರಿಗಿಂತ ಕಮ್ಮಿ. ಈಗ ಜರ್ಮನ್ ಶೆಫರ್ಡ್ಗೆ ಈಗ 13,000-14,000 ಇದ್ರೆ ನಾವು 10,000 ಕೊಡ್ತೇವೆ. ಈಗ ಪಿಟ್ಬುಲ್ ಹಾಗೆ 17,000 ಇದೆ. ನಮ್ಗೆ ಇಲ್ಲಿ ಫುಡ್ ಮೇಂಟೈನ್ಗೆ ಇದಕ್ಕೆಲ್ಲ ಆಗ್ಬೇಕಲ್ಲ, ಪ್ರಾಣಿಗಳ ಮೇಂಟೈನ್ಗೆ ಎಲ್ಲರಿಗಿಂತ ಕಮ್ಮಿಲ್ಲ, ಒಂದು 2-3,000 ಕಮ್ಮಿಲ್ಲೇ ಕೊಡ್ತೇವೆ ನಾವು. ಈಗ ಇವುಗಳಿಗೆ ಕೊಡಬೇಕಾಗಿರುವಂತ ಒಂದು ತರಬೇತಿ ಆಗ್ಬೋದು, ಆಹಾರ ಆಗ್ಬೋದು, ಇದನ್ನ ಖರೀದಿದಾರರಿಗೆ ನೀವು ಮಾಹಿತಿ ಕೊಡ್ತೀರಾ? ಕೊಡುತ್ತಪ್ಪ, ಅದನ್ನೆಲ್ಲ ಕೊಡ್ಲೇಕಲ್ಲ. ಒಟ್ಟಾಶಿ ಫುಡ್ ಹಾಕಿದ್ರೆ ಅದಕ್ಕೆ ಫುಡ್ ಪಾಯ್ಸನ್ ಆಗಿ ಸಾಯ್ತವು. ಅದನ್ನೆಲ್ಲ ಹೇಳಿ ಇಂಥ ಫುಡ್ ಹಾಕಿ ಅಂತ ಹೇಳಿಯೇ ಕೊಡ್ತೇವೆ ನಾವು. ಈಗ ತರಬೇತಿ ಕೊಡುವುದಂದ್ರೆ ಹೇಗೆ? ನಾಯಿಗೆ ತರಬೇತಿ ಅಂದ್ರೆ ನಾವು ಉಡುಪಿಯಿಂದ ಪೊಲೀಸ್ ಟ್ರೈನಿಂಗ್ ಅವ್ರ ಹತ್ರ ಇದು ಮಾಡಿಸ್ತೇವೆ. ಪ್ರೈವೇಟ್ ಅವರು ಇದ್ರು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸಿ ಕೊಡುತ್ತೆ. ಅವ್ರು ತಿಂಗಳಿಗೆ ಇಂತಿಷ್ಟು ಅಂತ ಚಾರ್ಜ್ ಮಾಡ್ತಾರೆ ಅವ್ರು. ಈಗ ನಾಯಿ ಮರಿಯನ್ನ ತಗೊಂಡು ಹೋಗೋದಿದ್ರೆ ಎಷ್ಟು ತಿಂಗಳ ಮರಿಗಳು ಒಳ್ಳೇದು? ಒಂದೂವರೆಯಿಂದ ಎರಡು ತಿಂಗಳ ಮರಿ ತಗೊಂಡು ಹೋಗೋದು ಒಳ್ಳೇದು. ತಾಯಿ ಹಾಲು ಒಂದೂವರೆ ತಿಂಗಳವರೆಗೆ ತಾಯಿ ಹಾಲು ಇರುತ್ತೆ, ಅದನ್ನ ಕುಡ್ದು ಆದ್ರ ಮೇಲೆ ತಗೊಂಡೋದ್ರೆ ಹೆಲ್ದಿಯಾಗಿ ಇರ್ತವೆ. ಈಗ ಸಾಕುವ ದೃಷ್ಟಿಯಿಂದ ನೋಡಿದ್ರೆ ಗಂಡು ಮರಿ ಒಳ್ಳೇದ ಹೆಣ್ಣು ಮರಿ ಒಳ್ಳೇದ? ಬ್ರೀಡ್ ಮಾಡೋದ್ರಾದ್ರೆ ಹೆಣ್ಣು, ಮನೆ ಕಾಯ್ಲಿಕ್ಕೆ ಆದ್ರೆ ಗಂಡು. ಮನೆ ಕಾಯ್ಲಿಕ್ಕೆ ಅಂದ್ರೆ ಬೇರೆ, ಮನೆ ಕಾಯ್ಲಿಕ್ಕೆ ಅಂದ್ರೆ ಅದೇ ಬ್ರೀಡ್ ಮಾಡದಿರುವ ಡಾಬರ್ಮ್ಯಾನ್. ಇಲ್ಲಿಗೆ ವಾತಾವರಣಕ್ಕೆ ಡಾಬರ್ಮ್ಯಾನ್, ರೋಮ ಮೇಂಟೈನ್ ಮಾಡೋದಾದ್ರೆ ಜರ್ಮನ್ ಶೆಪರ್ಡ್, ರೋಮ ಮೇಂಟೈನ್ ಮಾಡ್ಬೇಕದು. ಈಗ ದೊಡ್ಡ ದೊಡ್ಡ ಎಸ್ಟೇಟ್ಗಳು ಇರ್ತವೆ ಅಥವಾ ದೊಡ್ಡ ದೊಡ್ಡ ತೋಟಗಳು ಇರ್ತವೆ, ಅಂತ ಮನೆಗಳಿಗೆ ಯಾವುದು? ರಾಟ್ ವೀಲರ್ ಬಿಟ್ಟರೆ ಡಾಬರ್ಮ್ಯಾನ್, ಅದು ಒಳ್ಳೆ ನಾಯಿಗಳು. ಏನು ಇದರ ತಳಿಯ ವಿಶೇಷತೆ? ವಿಶೇಷತೆ ಅಂದ್ರೆ ಅದು ಗುರುತ ಇಟ್ಕೊಳ್ಳೋದಿಲ್ಲ ಮನುಷ್ಯರದ್ದು, ನಿಮ್ಮ ಫ್ಯಾಮಿಲಿ ಮೆಂಬರ್ ಮಾತ್ರ ಗುರುತ ಇಟ್ಕೊಳ್ಳುತ್ತೆ, ಹೊರಗಿನವ್ರು ಬಂದ್ರೆ ಅದು ಗುರುತ ಇಟ್ಕೊಳ್ಳೋ ಬುದ್ಧಿ ಇಲ್ಲ, ಅದಕ್ಕೆ ಅಟ್ಯಾಕ್ ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ. ಆಮೇಲೆ ಈಗ ನಾಯಿ ಸಾಕುವಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ? ನಾಯಿ ಸಾಕುವಲ್ಲಿ ಅದಕ್ಕೆ ಡಿಸ್ಟೆಂಪರ್ ಅಂತ ಒಂದು ಕಾಯಿಲೆ ಬರುತ್ತೆ, ಬ್ಲಡ್ ಬೇದಿ ಮಾಡುತ್ತೆ, ವಾಂತಿ ಶುರು ಆಗುತ್ತೆ. ಅದಕ್ಕೆ 3 ತಿಂಗಳಾದ ತಕ್ಷಣ ಡಿಸ್ಟೆಂಪರ್ ಅಂತ ಮೆಗಾವ್ಯಾಟ್ 6 ಅಂತ ಬರುತ್ತೆ, ಅದು ಮಾಡಬೇಕು. ಮತ್ತೆ 3 ತಿಂಗಳಾದ್ಮೇಲೆ ರ್ಯಾಬಿಸ್ ಮಾಡಬೇಕು, ಹುಚ್ಚು ನಾಯಿಗಳು ಎಲ್ಲರೂ ಕಚ್ಚಿದ್ರೆ ಹುಚ್ಚು ಹಿಡಿಬಾರ್ದಂತ. ರ್ಯಾಬಿಸ್ ಉತ್ಪತ್ತಿ ಆಗುವುದು ಅವು ಜೊಲ್ಲುಗಳಿಂದ, ಹುಚ್ಚು ನಾಯಿ ಕಚ್ಚಿಯೇ ಹಿಡಿಬೇಕಂತಿಲ್ಲ. ನಾವು ಒಟ್ಟಿಗೆ ಒಡನಾಟದಲ್ಲಿರುವಾಗ ರ್ಯಾಬಿಸ್ ಇಂಜೆಕ್ಷನ್ ಕಂಟಿನ್ಯೂ ಮಾಡಲೇಬೇಕು, ವರ್ಷದಲ್ಲಿ 2 ಸಲ ಮಾಡಿದ್ರೆ ಒಳ್ಳೇದು. ಸಾಮಾನ್ಯ ನಾಯಿಯನ್ನು ಕಟ್ಟಿ ಹಾಕುವಂಥದ್ದಿರ್ತದೆ ಮತ್ತು ಬಿಟ್ಟು ಸಾಕುವಂಥದ್ದು ಕೂಡ ಇರ್ತದೆ, ಯಾವುದು ಒಳ್ಳೇದು? ಅಲ್ಲ, ಬಿಟ್ಟು ಸಾಕುವುದಾದ್ರೆ ನೀವು ಜಾತಿ ನಾಯಿಗಳನ್ನ ಬಿಟ್ಟು ಸಾಕಲಿಕ್ಕೆ ಜಾಗ ತುಂಬ ಇರಬೇಕು, ಕಂಪೌಂಡ್ ಇರಬೇಕು, ಮತ್ತೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಅವಕ್ಕೆ ವಾಕ್ ಬೇಕು, ದಿನದಲ್ಲಿ 1-2 ಸಲ ಆದ್ರೂ ಅವನ್ನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಜೊತೆಗೆ ಆಟ ಆಡಿಸ್ಬೇಕು, ಆಟ ಆಡಿಸ್ಬೇಕು, ನಮ್ಮೊಟ್ಟಿಗೆ ನಮ್ಮ ತರವೇ ಸಾಕ್ಬೇಕು ಅವನ್ನ. ನಾಯಿಗಳಿಗೂ ಕೂಡ ಸ್ನಾನ ಮಾಡಿಸ್ಬೇಕು? ಹೌದೌದೌದು, ವಾರಕ್ಕೆ 15 ದಿನಕ್ಕೊಂದ್ಸಲ ಸ್ನಾನ ಮಾಡಿಸ್ತಾರೆ. ಡೈಲಿ ಸ್ನಾನ ಮಾಡಿಸೋದ್ರಿಂದ ಮೈಯಲ್ಲಿ ಆಯಿಲ್ ಪಾಸೇ ಇರುತ್ತೆ, ಅದು ಡ್ರೈ ಆಗುತ್ತೆ, ಸ್ಕಿನ್ ಅಲರ್ಜಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸರಿ, ಈಗ ಪ್ರಾಣಿ ಪಕ್ಷಿಗಳ ಬಗ್ಗೆ ಸ್ವಲ್ಪ ಹೇಳಿ. ಪಕ್ಷಿಗಳಂದ್ರೆ ಅದೇ ಸಾಕುವಂತ ಪಕ್ಷಿಗಳು, ಲವ್ ಬರ್ಡ್ಸ್, ಮೊಲ, ಲವ್ ಬರ್ಡ್ಸ್, ಪಾರಿವಾಳ, ಗಿಳಿ ಅಂದ್ರೆ ಆಫ್ರಿಕನ್ ಗಿಳಿಗಳು, ಇಂಡಿಯನ್ ಗಿಳಿ ಸಾಕ್ಲಿಕ್ಕಿಲ್ಲ. ಅದಕ್ಕೆಲ್ಲ ಅವು ತಿನ್ನುವಂಥದ್ದು, ಕೆಲವು ನವಣೆ ತಿಂತವೆ, ಬಾಜ್ರ ತಿಂತವೆ, ಮತ್ತೆ ಸೂರ್ಯಕಾಂತಿ ಬೀಜ, ಆಫ್ರಿಕನ್ ಗಿಳಿಗಳ ಸೂರ್ಯಕಾಂತಿ ಬೀಜ ಆಗ್ಬೇಕು. ಯಾವ ತಳಿಗೆ ಯಾವ್ದು ಅದು ತಿಳ್ಕೊಳ್ಬೇಕಾಗತ್ತೆ. ಸರಿ, ಈಗ ಭತ್ತದ ಕೃಷಿಯ ಬಗ್ಗೆ ಹೇಳಿ. ನೀವು ಲೀಸಿಗೆ ತಗೊಂಡು ನೀವು ಭತ್ತದ ಕೃಷಿಯನ್ನು ಮಾಡ್ತಾ ಇದ್ದೀರಿ? ಮೊದಲು ನಾನು 10 ಎಕರೆ ಗೇಣಿ, ಈ ವರ್ಷ 1 ಎಕರೆ ಮತ್ತೆ ಜಾಸ್ತಿ ಮಾಡಿದೆ, 10 ಎಕರೆ ಗೇಣಿ ಗದ್ದೆ ಮಾಡ್ತಿದ್ದೆ. ಇಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಇದೆ, ಎಲ್ಲ ಮಾಡೋಕ್ಕಾಗದಿದ್ದವರೆಲ್ಲ ಇತಾಳ್ರಿ ನೀವು ಮಾಡಿ ಅಂತರು. ಮೊದಲು ಗೇಣಿ ತಗೊಳ್ತಿದ್ರು, ಈಗ ಬೇಸಾಯದಲ್ಲಿ ಲಾಭ ಇಲ್ಲ ಅಂತ ಗೊತ್ತಾಗಿ ಅವರಿಗೂ ಗೊತ್ತಾಯ್ತು, ಈಗ ಗೇಣಿ ಬೇಡ ಆಯ್ತಾಳ್ರೆ, ಏನೋ ಪ್ರಾಣಿಗಳಿಗೆ ಅದ್ರಲ್ಲಿ ಬಂದ ಲಾಭ ಪ್ರಾಣಿಗಳಿಗೆ ಉಪಯೋಗಿಸಿ ಅಂತ ಸುಮಾರು 11 ಎಕರೆ ಈ ಸಲ ಮಾಡಿದೆ. ಯಾವ ತಳಿ ಇದೆ ಇಲ್ಲಿ? ಇಲ್ಲಿ ಇದು M4. ಮಿಷಿನ್ ನಾಟಿ ಮಾಡ್ತೀರಾ? ಮಿಷಿನ್ ನಾಟಿ ಮೊದಲು ಕೈಯಲ್ಲಿ ಮಾಡುವಾಗ ನಂಗೆ ಸುಮಾರು 1.5 ಲಕ್ಷ ಖರ್ಚಿದಿತ್ತು, ಈಗ 1 ಲಕ್ಷಕ್ಕೆ ಆಗತ್ತೆ 10 ಎಕರೆ ಗೇಣಿ ಗದ್ದೆ. 1 ಲಕ್ಷಕ್ಕಿಂತ ಜಾಸ್ತಿ ಲಾಭ ಬರ್ತದೆ? ಹಾ, ಬರುತ್ತೆ. ಬೇಸಾಯದಲ್ಲಿ ನಷ್ಟ ಅಂತ ಏನಿಲ್ಲ, ಹಾಕಿದ ದುಡ್ಡು ಬರುತ್ತೆ. ನಮ್ಗೆ ಹುಲ್ಲು ಬೇಕು ದನಗಳಿಗೆ, ಅದು ದನಕ್ಕೆ ಹುಲ್ಲು ಹಾಕಿದ್ದು ಗೊಬ್ಬರ ಕೊಡುತ್ತೆ, ಅಂದ್ರೆ ಲಾಭದ ಇದಲ್ಲ ಅದು. ಗದ್ದೆಗಳ ಭೂಮಿಯನ್ನ ಹೆಸರು ಮಾಡಿ ಇಡ್ಕಂತ ಒಂದು ಆಸೆ ಅಷ್ಟೇ. ಈಗ M4 ಭತ್ತದ ಕೃಷಿಯಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ? ಕೃಷಿಯಲ್ಲಿ ಅದಕ್ಕೆ ಕರೆಕ್ಟ್ ಅದೇ ಇದು ಹೊಡಿಬೇಕು, ಹುಳ ಬಾಧೆ ಇರುತ್ತೆ, ಬೆಂಕಿ ರೋಗ ಇರುತ್ತೆ, ಅದೆಲ್ಲ ನೋಡ್ಕೊಂಡು ಅದಕ್ಕೆ ಸರಿಯಾದ ಇದನ್ನ ಹಾಕ್ಬೇಕಾಗತ್ತೆ, ಮೆಡಿಸಿನ್ ಎಲ್ಲ ಇದೆ, ಅದನ್ನೆಲ್ಲ ಸ್ಪ್ರೇ ಮಾಡ್ಬೇಕಾಗುತ್ತೆ. ಈಗ ಹಸುವಿನ ಗೊಬ್ಬರ ಹಾಕುದಿದ್ರೆ ನೇರವಾಗಿ ಇದು ಹಾಕುದಿಲ್ಲ, ಸಾರ ಹಾಕುದಿಲ್ಲ ಗದ್ದೆಗೆ, ಯೂರಿಯಾ ಪೊಟಾಶ್ ಅದು ಯಾವ್ದು ಹಾಕುದಿಲ್ಲ, ಫುಲ್ ಗೊಬ್ಬರಗಳನ್ನೇ. ಹಾ, ಮೆಟ್ಟಡಿಗೆ ಗೊಬ್ಬರ ಅಂತ ನಮ್ ಇದ್ರಲ್ಲಿ ಹೇಳುದಾದ್ರೆ, ಅಷ್ಟು ಗೊಬ್ಬರಗಳನ್ನೇ ಅಲ್ಲಲ್ಲೇ ಹಾಸಿ ಬಿಡುದು, ಬಿಕ್ಕುದೆಲ್ಲ ಇಲ್ಲ. ಮೊದ್ಲೆಲ್ಲ ಸೊಪ್ಪು ಅಲ್ಲ ಹಾಕಿ ಗೊಬ್ಬರ ಮಾಡ್ತಿದ್ರು, ಸೊಪ್ಪಿನ ಗೊಬ್ಬರ ಅಲ್ಲ, ಬರೀ ಗೊಬ್ಬರವೇ ಸಾಕಾಗತ್ತೆ. ಸುಮಾರು 50 ಜಾನುವಾರು ಇದೆ ನಂದು, ಅಂದ್ರೆ ಎಲ್ಲ ಕೆಲ್ಸಕ್ಕೆ ಬಾರದಿದ್ದವೇ ಇರು ನನ್ನ ಹತ್ರ, ಕಟಕೃಪ ಆಗಲಾಗುವಂತದ್ದು, ಬಸವ ಇಂಥವೇ ಎಲ್ಲ ಜಾಸ್ತಿ ಇರೋದು. ಗೊಬ್ಬರಕ್ಕೆ ತೊಂದರೆ ಇಲ್ಲ, ಹೊಟ್ಟೆಗೆ ಹಾಕಿದಕ್ಕೆ ಗೊಬ್ಬರ ಕೊಡ್ತವು, ಗೊಬ್ಬರ ತಗೊಂಡೋಗಿ ನೇರವಾಗಿ ಗದ್ದೆಗೆ ಹಾಕಿ ಬಿಡುದು. ಬೇರೆ ಬೇರೆ ಕಾಯಿಲೆಗಳಿಗೆ ಔಷಧಿ ಏನಾದ್ರು ನೀವು ಕೊಡ್ತೀರಾ? ನಾವು ಈ ಹಾವು ಕಚ್ಚಿ ಗ್ಯಾಂಗ್ರೇನ್ ಆಗಿ ಕಾಲು ಕಟ್ ಮಾಡುವಂತದ್ದು, ಅದಕ್ಕೆ ಆಯುರ್ವೇದ ಔಷಧಿ ಕೊಡ್ತೇವೆ. ಮತ್ತೆ ಹಾವು ಕಚ್ಚಿದ ತಕ್ಷಣ ನೀವು ಫಸ್ಟ್ ಆಂಟಿಬಯೋಟಿಕ್ ತಗೊಳ್ಬೇಕು ಆಸ್ಪತ್ರೆ ಹೋಗಿ. ಈಗ ಒಂದು ಜಪ್ತಿದ ಒಂದು ಕೇಸ್ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೆ, ಅದು ಸರ್ಪ ಕಚ್ಚಿ ಕಾಲು ಗಂಟಿದ್ದು, ಫುಲ್ಲು ಚರ್ಮವನ್ನ ಮಾಂಸವನ್ನ ಎಲ್ಲ ಕಿತ್ತು ತೆಗೆದಿದ್ರು ಡಾಕ್ಟ್ರು. ಮತ್ತೆ ಅದನ್ನ ನನ್ನ ಹತ್ರ ಬಂದ್ರು, ನಾನು ಕಂಪ್ಲೀಟ್ ಮಾಡಿ ಕೊಡ್ತೆ ಅಂತ ಭರವಸೆ ಕೊಟ್ಟೆ. ಈಗ ಗುಣ ಆಗ್ತಾ ಬಂತು, ಇಲ್ಲೇ ಜಪ್ತಿ ಕಿಣಿಯರ್ ಮನೆಯಲ್ಲಿ ಕೆಲಸದವರಿಗೆ ಈಗ ಗುಣ ಆಗ್ತಾ ಬಂದಿದೆ. ಸ್ವಲ್ಪ ಹಾವಿನ ಬಗ್ಗೆ ಹೇಳಿ, ಇದರ ಒಂದು ಒಂದು ಮೂಮೆಂಟ್ ಅಥವಾ ಒಂದು ಚಲನೆ ವಲನೆ ಇರ್ಬೋದು ಅಥವಾ ಯಾವ ಸಂದರ್ಭದಲ್ಲಿ ಅದು ಕಚ್ಚುತ್ತದೆ? ಅದಕ್ಕೆ ಸರ್ಪಗಳು ಇವು ಹಾವುಗಳು ಕಚ್ಚುದೇ ಮನುಷ್ಯನ ಅಟ್ಯಾಕ್ ಮಾಡುವುದಿಲ್ಲ, ಯಾವ ಹಾವುಗಳು ಮನುಷ್ಯನ ಅಟ್ಯಾಕ್ ಮಾಡುವುದಿಲ್ಲ. ಗೊತ್ತಾಗದೆ ಆಹಾರವನ್ನು ಹುಡುಕಿಕೊಂಡು ಬಂದಾಗ, ಆಹಾರ ತಪ್ಪಿ ಹೋದಾಗ, ಇವ ಮನುಷ್ಯ ಅಡ್ಡ ಬಂದಾಗ ಕಚ್ಚುತ್ತವೆ. ಕಚ್ಚಿದ ತಕ್ಷಣ ಕೂಡಲೇ ನೀವು ಅದಕ್ಕೆ ಇಮಿಡಿಯೇಟ್ಲಿ ಗಾಯ ಮಾಡಬಾರ್ದು, ಆ ಜಾಗವನ್ನು ಕೆತ್ತಿ ಇಂಥದ್ದೆಲ್ಲ ಮಾಡಬಾರ್ದು, ಅದು ಗ್ಯಾಂಗ್ ನರಗಳು ಬೇಕಾದ ನರಗಳೆಲ್ಲ ಕಟ್ಟಾಗ ಗ್ಯಾಂಗ್ರೇನ್ ಆಗುತ್ತೆ. ಕಡೆಗೆ ಫಸ್ಟ್ಗೆ ಮೇಲೊಂದು ಸಡಿಲವಾಗಿ ಕಟ್ಟಿ ಇದು ಮಾಡಿ ಹತ್ತಿರದ ಡಾಕ್ಟ್ರಲ್ಲಿ ಹೋಗ್ಬೇಕು, ಗಾಬರಿ ಪಡಬಾರ್ದು. ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ನನಗೆ ಹಾವು ಕಚ್ಚಿ ಆರು ದಿನ ಐಸಿಯಲ್ಲಿದ್ದೆ. ಇದು ಕೈಯನ್ನು ನಾನೇ ಗುಣ ಮಾಡ್ಕೊಂಡೆ. ಆಂಟಿಬಯೋಟಿಕ್ ತಗೋಸ್ಕರ ಆಸ್ಪತ್ರೆ ಸೇರಿದೆ. ಸಾಮಾನ್ಯವಾಗಿ ಹಾವುಗಳು ಓಡಾಟ ಹಗಲು ಹೊತ್ತು ಜಾಸ್ತಿಯೋ ರಾತ್ರಿ ಹೊತ್ತು? ಅಲ್ಲಿ ಎರಡಿದೆ, ಹೆಬ್ಬಾವು ಕನ್ನಡಿ ಹಾವು ಎಲ್ಲ ರಾತ್ರಿ ಸಂಚಾರ. ಸರ್ಪಗಳು ಕೇರೆ ಹಾವು ಇವೆಲ್ಲ ಹಗಲು ತಿರುಗಾಟ. ರಾತ್ರಿಯಲ್ಲಿ ಕಾಣುವುದಿಲ್ಲ? ಕಾಣುವುದಿಲ್ಲ, ಕಣ್ಣು ಕಾಣುವುದಿಲ್ಲ. ಅವು ಎಲ್ಲಿ ಗೂಡಲ್ಲಿ ಇರ್ತಾವ? ಇಲ್ಲ, ಗೂಡ್ ಅಂತ ಏನಿಲ್ಲ, ಎಲ್ಲ ಒಂದು ಕಸದ ರಾಶಿಯೋ ಅಥವಾ ಕಲ್ಲು ರಾಶಿಯೋ ಅಲ್ಲಿ ಅವು ಬೆಚ್ಚಗಿರೋ ಜಾಗದಲ್ಲಿ ಹೋಗಿ ಮಲಗಿಬಿಡ್ತು. ಇಂಥ ಗೂಡ್ ಅಂತಿಲ್ಲ, ಒಂದೇ ದಿಕ್ಕಿನಲ್ಲಿ ಮಲಗುವಂತ ಇದಿಲ್ಲ, ಹೋಗ್ತಾ ಇರ್ತವೆ. ಒಂದು ವ್ಯಾಪ್ತಿ ಪ್ರದೇಶ ಅಂತ ಇರ್ತದೆ, 3 ಮೈಲ್ ದೂರ ವಿಸ್ತೀರ್ಣ ತಿರುಗಾಡ್ತವೆ. ಆಮೇಲೆ ಈಗ ಮೊಟ್ಟೆ ಮಾಡಿ ಮರಿ ಮಾಡುವಂತದ್ದು, ಇದರ ಬಗ್ಗೆ ಹೇಳಿ. ಅದು ಮೊಟ್ಟೆ ಮರಿ ಕೆಲವು ಹಾವುಗಳು ಸೀಸನ್ ಇದೆ. ಮಳೆಗಾಲದಲ್ಲಿ ಸರ್ಪ ಮರಿ ಆಗುತ್ತೆ, ಕಪ್ಪೆ ಮರಿಗಳೆಲ್ಲ ಸಿಗುತ್ತೆ. ಅವಕ್ಕೆ ನೀರೊಳ್ಳೆಯೂ ಅಷ್ಟೇ, ನೀರೊಳ್ಳೆ ಎಲ್ಲ ಟೈಮ್ ಎರಡು ಟೈಮ್ ಮಾಡುತ್ತೆ. ಅದು ಈ ಸರ್ಪಗಳು ವರ್ಷದಲ್ಲಿ ಒಂದೇ ಸಲ ಮಾಡುವಂತದ್ದು. ಕನ್ನಡಿ ಹಾವು ಮರಿ ಹಾಕುತ್ತೆ, ಡೈರೆಕ್ಟ್ ಮರಿ ಹಾಕುತ್ತೆ, ಮೊಟ್ಟೆ ಹೊಟ್ಟೆಯೊಳಗೆ ಸಲ ಓಪನ್ ಆಗಿ ಬರುವಂತದ್ದು. ಅದು ಒಂದು ಸರಿಗೆ ಎಷ್ಟು ಮರಿ? 50-60 ಮರಿ ಹಾಕುತ್ತೆ ಕನ್ನಡಿ ಹಾವು. ಸರ್ಪಗಳು ಒಂದು 25-30 ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ, 60 ದಿನಕ್ಕೆ ಮರಿ ಮಾಡುತ್ತೆ. ಡಿಸೆಂಬರ್ ಜನವರಿ ಎಣೆ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಮಾರ್ಚ್ಗೆ ಎಲ್ಲ ಇದು ಮಾಡುತ್ತೆ, ಜೂನಿಗೆಲ್ಲ ಮರಿ ಆಗುತ್ತೆ. ಅದೇ ಇಲ್ಲಿ ನಿಮ್ಗೆ ಸಿಗುವಂತದ್ದು ಕನ್ನಡಿ ಹಾವು, ಹೆಬ್ಬಾವು ಮತ್ತೆ ಸರ್ಪ. ಇದು 3 ಜಾತಿ ಹಾವುಗಳು ಮಾತ್ರ. ನಾಗರ ಹಾವು ಇದು 3. ಕೃಷ್ಣ ಸರ್ಪ ಅಂದ್ರೆ ಮರಿ ಸರ್ಪಕ್ಕೆ ಕೃಷ್ಣ ಸರ್ಪ ಅಂದ್ರೆ ಅಷ್ಟೇ. ಕಾಳಿಂಗ ನಮ್ಮಲ್ಲಿಲ್ಲ, ಆಚೆ ಗಟ್ಟದ ಮೇಲೆಲ್ಲ ಇದೆ. ನಾನೊಂದು 2-3 ಹಾವು ಹಿಡಿದಿದೆ ಕಾಳಿಂಗ, ಸುಮಾರು ಒಂದು 12 ಫೀಟ್ ಹೋದದ್ದು. ಅದು ನೆರೆಯಲ್ಲಿ ಬಳ್ಕೊಂಡು ಬಂದದ್ದು. ಈ ಇದಾಗಿದೆ ಅಲ್ಲ ಈಗ ಎಂತ ಚಾನಲ್, ಅದರಲ್ಲೆಲ್ಲ ಬಳ್ಕೊಂಡು ಬಂದವು. ಅಮೋಸವ ಇಲ್ಲಿ ಹಿಡಿದಿದೆ. ಈ ಹಾವನ್ನು ಹಿಡಿಯುವುದು ಅಂದ್ರೆ ಹೇಗೆ? ಅದು ಧೈರ್ಯ ಅಷ್ಟೇ, ನ್ಯಾಕ್. ಜೀವದ ಬಗ್ಗೆ ಭಯ ಇರಬಾರ್ದು, ಧೈರ್ಯ ಇರಬೇಕು ಅಷ್ಟೇ. ನಾನು ನಮ್ಮ ಅಣ್ಣ ಹಿಡಿದು ನೋಡಿ ನಾನು ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಬೇಡ ನನಗೊಬ್ಬನಿಗೆ ಸಾಕಂತ ಅವ ಹೇಳ್ತಿದ್ದ. ಅವ ಅವ್ರಿಗೆ ತಜ್ಞ. ಈಗ ನಾವು ಹಾವುಗಳನ್ನ ಹಿಡಿತೇವೆ ಅಷ್ಟೇ. ಯಾರ ಮನೆಗೆ ಹಾವು ಬಂದ್ರೆ ನನ್ನನ್ನೇ ಕರಿತ್ರಿ. ಈ ಸಾಮಾನ್ಯ ಮನೆ ಒಳಗಡೆ ಯಾಕೆ ಬರ್ತದೆ? ಇಲಿಗಳು, ಇಲಿಗಳು ದವಸ ಧಾನ್ಯ ತಿನ್ಲಿಕ್ಕೆ ಇಲಿಗಳು ಮನೇಲಿ ಸ್ಟಾಕ್ ಇರುತ್ತೆ. ಅದನ್ನ ಹಿಡಿಲಿಕ್ಕೋಸ್ಕರ ಕೇರೆ ಹಾವು, ನಾಗರ ಹಾವು ಎಲ್ಲ ಮನೆಯಿಂದ ಇದು ಬರುತ್ತೆ. ಕೇರೆ ಹಾವು ಬಂದ್ರೆ ಅದ್ರ ಪಾಡಿಗೆ ಹೋಗ್ತದೆ. ನಾಗರ ಹಾವಿಗೆ ಧೈರ್ಯ ಜಾಸ್ತಿ ಸ್ವಲ್ಪ, ಅದು ಮನೆ ಬಿಟ್ಟು ಹೋಗುದಿಲ್ಲ. ಕೇರೆ ಹಾವು ಒಂದು ಕೋಲ್ ತಗೊಂಡ್ರೆ ಓಡಿ ಹೋತವು. ಕೇರೆ ಸರ್ಪಗಳು ಅಲ್ಲೇ ಮನೇಲಿ. ಎಷ್ಟು ದಿವಸ ಇರ್ಬೋದು? ಒಂದು ಆಹಾರ ಸಿಕ್ಕಿದ್ರೆ ಒಂದು ತಿಂಗಳು ಮತ್ತೆ ಅಲ್ಲಿಂದ ಹೋಗುದಿಲ್ಲ. ಆಹಾರ ಸಿಗಲ್ಲವರಿಗೆ ಇಡೀ ಮನೆ ಸಂಚಾರ ಮಾಡ್ತಾ ಇರುತ್ತೆ ಇಲಿಗಳು ಬೇಟೆಯಾಡ್ಲಿಕ್ಕೆ. ಯಾವುದೋ ಒಂದು ಸೆರೆಯಲ್ಲಿ ಹೋಗಿ ಸಿಕ್ಕಾಕೊಂಡ್ರೆ ತೆಗೆಯುವುದು ಹೇಗೆ? ಅದನ್ನ ನಾವು ತೆಗಿತೇವೆ, ನಾಜೂಕಾಗಿ ತೆಗಿಬೇಕು. ಎಷ್ಟೋ ಕೋಳಿಗೂಡೊಳಗೆ ಇಲ್ಲ ಬರುವುದಿಲ್ಲ, ಕೋಳಿಗೂಡೊಳಗೆ ಮೆಸ್ಸೊಳಗೆ ಸಿಕ್ಕೊಂಡು ಬಿದ್ದದ್ದು ಅದನ್ನ ಕಟ್ ಮಾಡಿ ತೆಗಿಬೇಕು. ಕೆಲವರು ಬಲೆ ಹಾಕಿ ಇಡ್ತಾರೆ, ಬಲೆ ಒಳಗೆ ಸಿಕ್ಕೊಂಡು ಬಿಡುತ್ತೆ. ಅಂತದೆಲ್ಲ ಹಾವು ಬರುವ ಜಾಗದ ಕೆಳಗಡೆ ಇಡಬಾರ್ದು. ಬಾವಿಗೆ ಕೆಲವರು ಬಲೆ ಹಾಕಿ ಬಾವಿಗೆ ಸಿಕ್ಕೊಂಡು ಬೀಳೋದು ಇರುತ್ತೆ. ಅದು ನಮಗೆ ಕಾಲ್ ಮಾಡಿದ್ರೆ ಕೂಡಲೇ ನಾವು ಆ ಜಾಗಕ್ಕೆ ಕೂಡಲೇ. ಈಗ ಸಾಮಾನ್ಯವಾಗಿ ನೋಡ್ತಾ ಟಿವಿಯಲ್ಲೆಲ್ಲ ನೋಡ್ತಾ ಇರ್ತೀವಪ್ಪ, ಹಾವು ಹಿಡಿಬೇಕಿದ್ರೆ ಮೊದಲು ತಲೆಯನ್ನು ಹಿಡಿಬೇಕು ಅಂತ, ಬಾಲವನ್ನು ಹಿಡಿತಾರೆ? ನಾನು ತಲೆಯನ್ನು ಹಿಡಿದಿಲ್ಲ. ತಲೆಯನ್ನು ಹಿಡಿಯುವಾಗ ನಮ್ಮ ಕಚ್ಚತ್ತೊಂದು ಬೈದಿಂದ ಗಟ್ಟಿಯಾಗಿ ಹಿಡಿತೇವೆ. ನಾನು ಹೆಬ್ಬಾವನ್ನು ಮಾತ್ರ ತಲೆ ಹಿಡಿದು, ಮತ್ತೆ ಎಲ್ಲ ಹಾವನ್ನು ಡೈರೆಕ್ಟ್ ಆಗಿ ಹೊಳಿಗೆ ಹಿಡಿಯುದು. ಬಾಲವನ್ನು ಎತ್ತಿ ನಮ್ಮ ಬಾಕ್ಸಿಗೆ ಹಾಕುದು ಬರುದು. ಹಾವು ಹಿಡಿಯೋರು ಹೆಚ್ಚಿನವರು ಶೋ ಮಾಡ್ಲಿಕ್ಕೆ ಹೋಗ್ತಾರೆ, ಹೀರೋ ಆಗ್ಲಿಕ್ಕೆ ಹೋಗುದು. ಅವ್ರು ಜೀರೋನೇ, ನಮ್ಮ ಅಣ್ಣ ಉಪದೇಶ ಮಾಡಿದಂಗೆ ಅಷ್ಟೇ. ಹಾವು ಹಿಡಿಯುವಾಗ ಹೀರೋ ಆಗ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿ. ಈಗ ಆ ಹೆಬ್ಬಾವು, ನಾಗರ ಹೂ ಅಥವಾ ಸರ್ಪ ಅಂತ ಹೇಳುವಂತದ್ದು, ಮತ್ತೆ ಕನ್ನಡಿ ಹಾವು, ಇದರ ಒಂದು ಗುರುತಿಸುವುದು ಹೇಗೆ? ಗುರುತಿಸುದ? ಸರ್ಪ ಹೆಡೆ ಬಿಚ್ಚತ್ತೆ, ತಲೆ ಮೇಲೆ ವಿ ಮಾರ್ಕ್ ಇರುತ್ತೆ. ಕನ್ನಡಿ ಹಾವಿಗೆ ಶಂಕರಪೊಳೆ ಆಕಾರ ಇರುತ್ತೆ, ಮತ್ತೆ ಕಟ್ಟು ಹಾವು ಅಂತ ಇರುತ್ತೆ. ಕನ್ನಡಿ ಹಾವು ತೋಳ ಹಾವಿಗೆ ಒಂದೇ ಕಟ್ಟಿರುತ್ತೆ, ಒಂದೊಂದೇ ಕಟ್ಟಿರುತ್ತೆ. ಕನ್ನಡಿ ಹಾವಿಗೆ ಡಬಲ್ ಕಟ್ಟಿರುತ್ತೆ. ಅದರಲ್ಲಿ ಸಪೂರ ಇರುತ್ತೆ, ಒಂದು ಕಿರುಬೆರಲಷ್ಟು ದಪ್ಪ ಇರುತ್ತೆ, ಪೆನ್ಸಿಲ್ ಗಾತ್ರ ಇರುತ್ತೆ, ಸುಮಾರು ಒಂದು ಕೈ ಉದ್ದ ಇರುತ್ತೆ. ಅದು ಎರಡು ವ್ಯತ್ಯಾಸದೊಳಗೆ ಅಲ್ಲ ಕಟ್ಟಿರುತ್ತೆ, ಮೈಯಲ್ಲಿ ನೋಡ್ಲಿಕ್ಕೆ ಕನ್ನಡಿ ಹಾವು ತರ ಇರುತ್ತೆ. ಎರೆಹುಳು ರೀತಿಯಲ್ಲಿ ಅದು ಇಮ್ಮಂಡಿ ಹಾವು ಅಂತ, ಅದಕ್ಕೆ ನೀವು ಎಂತಂದ್ರೆ ಇರ್ಮಂಡಿ ಹಾವು ಅಂತ. ಅದಕ್ಕೂ ವಿಷಯ ಇಲ್ಲ, ತಲೆ ಇರ್ತಾಳೆ. ಎರಡು ಬಿಡು, ತಲೆ ಬಿಡ ಒಂದೇ ತರ ಇರುತ್ತೆ, ತಲೆ ಇರೋದು ಒಂದೇ. ಅದಕ್ಕೆ ಹಸಿರು ಹಾವಲ್ಲಿ ಇರ್ತದಲ್ಲ, ಅದ್ರಲ್ಲೂ ವಿಷಯ ಇಲ್ಲ, ಅದು ಯಾವ್ದ್ರಲ್ಲೂ ವಿಷಯ ಇಲ್ಲ, ತೊಂದರೆ ವಿಷಯ ಇಲ್ಲ. ಅದು ಅದ್ರ ಪಾಡಿಗೆ ಅದು ಸಣ್ಣ ಪುಟ್ಟ ಹಕ್ಕಿ ಮರಿಗಳನ್ನೆಲ್ಲ ತಿನ್ಕೊಂಡಿರುತ್ತೆ. ಒಳ್ಳೇದು ಸುಧೀಂದ್ರ ಆಯ್ತಾಳವರೇ, ಬೇರೆ ಬೇರೆ ವಿಷಯವನ್ನ ನೀವು ಪ್ರಸ್ತಾಪ ಮಾಡಿರಿ. ಪ್ರಾಣಿಗಳನ್ನ ಮತ್ತು ಪಕ್ಷಿಗಳನ್ನ ಸಾಕಿ ಸಲಹುವಂತಹದ್ದು ಎಷ್ಟು ಮುಖ್ಯ, ಜೊತೆಗೆ ಪರಿಸರದ ಅಧ್ಯಯನದ ಒಂದು ದೃಷ್ಟಿಯಿಂದಲೂ ಕೂಡ ಇವುಗಳನ್ನ ಸಾಕುವಂತಹದ್ದು ಬಹಳಷ್ಟು ಮುಖ್ಯ ಅನ್ನುವಂತ ಒಂದು ವಿಷಯವನ್ನ ಹೇಳಿದ್ರಿ. ಜೊತೆಗೆ ಭತ್ತದ ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ಮತ್ತು ಅನಾಥ ಪ್ರಾಣಿ ರಕ್ಷಣೆಯ ಅನುಭವದ ಕುರಿತು ಸಾಲಿಗ್ರಾಮದ ಸುಧೀಂದ್ರ ಐತಾಳ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ.

2,900 to 3,000 ರೂಪಾಯಿ, ಆಮದು ಭತ್ತ ಕ್ವಿಂಟಲ್ಗೆ 1,750 to 1,950 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಲ್ಗೆ 4,300 to 4,600 ರೂಪಾಯಿ, ಕೆಂಪು ಬೆಲ್ಲ 4,000 to 4,100 ರೂಪಾಯಿ, ಕಪ್ಪು ಬೆಲ್ಲ 4,100 to 4,650 ರೂಪಾಯಿ, ಮೆಣಸು ಕ್ವಿಂಟಲ್ಗೆ 28,000 to 33,000 ರೂಪಾಯಿ, ಕಾಳುಮೆಣಸು 38,000 to 48,000 ರೂಪಾಯಿ, ಮೈಸೂರು ಬಾಳೆ 2,200 to 3,000 ರೂಪಾಯಿ, ಕದಳಿ 3,000 to 4,000 ರೂಪಾಯಿ, ಗಾಳಿ 3,000 to 3,500 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲಿಗೆ 3,400 to 4,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित 55 रूपए से 200 रूपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को संबल पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಕಾಳುಮೆಣಸು ಕೃಷಿ ಈ ಕುರಿತು ಕುಕ್ಕುಜಡ್ಕದ ಸುಬ್ರಾಯ ಭಟ್ ಅವರೊಂದಿಗಿನ ಸಂದರ್ಶನ, ನಂತರ ಕೃಷಿ ಮಾಹಿತಿ ಕೇಳುವಿರಿ. ಈಗ ಪುತ್ತೂರು ನರಸಿಂಹನಾಯಕ ಅವರು ಹಾಡಿರುವ ಭಕ್ತಿ ರಚನೆಯೊಂದನ್ನು ಕೇಳೋಣ. ರಥವನೇರಿದ ರಥಿಕ ನ್ಯಾರೆ ಪೇಳಮ್ಮಯ್ಯ ರಥವನೇರಿದ ರಥಿಕ ನ್ಯಾರೆ ಪೇಳಮ್ಮಯ್ಯ ರಥವನೇರಿದ ರಥಿಕ ನ್ಯಾರೆ ಪೇಳಮ್ಮಯ್ಯ ರಥವನೇರಿದ ರಥಿಕ ನ್ಯಾರೆ ಪೇಳಮ್ಮಯ್ಯ ಕಥಿತ ಧ್ಯಾತ ಸಂಸ್ಕೃತ ವಿತತಾನತ ಹಿತಕರದಿ ವಿಷಶ್ರುತಿ ಕಾಣಮ್ಮ ರಥವನೇರಿದ ರಥಿಕ ನ್ಯಾರೆ ಪೇಳಮ್ಮಯ್ಯ ರಥವನೇರಿದ ರಥಿಕ ನ್ಯಾರೆ ಪೇಳಮ್ಮಯ್ಯ ರತ್ನ ಸುಪೀಠ ಮಧ್ಯ ಮಂಟಪದಿ ನೋಡಮ್ಮಯ್ಯ ತಾಟಂಕಯುತ ವಧೂಟಿಯರು ಇಕ್ಕೆಲದಿ ನೋಡಮ್ಮಯ್ಯ ಹಾಟಕ ರತ್ನ ಸುಪೀಠ ಮಧ್ಯ ಮಂಟಪದಿ ನೋಡಮ್ಮಯ್ಯ ತಾಟಂಕಯುತ ವಧೂಟಿಯರು ಇಕ್ಕೆಲದಿ ನೋಡಮ್ಮಯ್ಯ ಕೋಟಿ ಭಾಸ್ಕರ ಪ್ರಭಾಲೋಪದಿ ರಾಜಿಸುವ ನೋಡಮ್ಮಯ್ಯ, ಕೋಟಿ ಭಾಸ್ಕರ ಪ್ರಭಾಲೋಪದಿ ರಾಜಿಸುವ ನೋಡಮ್ಮಯ್ಯ. ಆಟದಿ ಕುರುಜ ಮಹಾಟವಿ ಸವರಿ ಕಿರೀಟಿಯ ಸಲಹಿದ ಕೇಟ ವಾಹನನೆ, ರಥವನೇರಿದ ರಥಿಕ ನ್ಯಾರೆ ಪೇಳಮ್ಮಯ್ಯ, ರಥವನೇರಿದ ರಥಿಕ ನ್ಯಾರೆ ಪೇಳಮ್ಮಯ್ಯ, ರಥವನೇರಿದ ರಥಿಕ ನ್ಯಾರೆ ಪೇಳಮ್ಮಯ್ಯ, ರಥವನೇರಿದ ರಥಿಕ ನ್ಯಾರೆ ಪೇಳಮ್ಮಯ್ಯ. ಜಗರಾಜ ಫಣಿ ಮಂಡಲ ಮಂಡಿತನೇ ನೋಡಮ್ಮಯ್ಯ, ವಿಜಯದರಾರಿ ಗದಾಂಬುಜ ಕರಭೂಷಿತನೇ ನೋಡಮ್ಮಯ್ಯ, ಭುಜಗರಾಜ ಫಣಿ ಮಂಡಲ ಮಂಡಿತನೇ ನೋಡಮ್ಮಯ್ಯ, ವಿಜಯದರಾರಿ ಗದಾಂಬುಜ ಕರಭೂಷಿತನೇ ನೋಡಮ್ಮಯ್ಯ, ಗಜ ಚರ್ಮಧರಾಧ್ಯ ನಿಮಿಷ ಗಣ ಸೇವಿತನೇ ನೋಡಮ್ಮಯ್ಯ, ಗಜ ಚರ್ಮಧರಾಧ್ಯ ನಿಮಿಷ ಗಣ ಸೇವಿತನೇ ನೋಡಮ್ಮಯ್ಯ. ಅಜನನಾಭಿಯಲ್ಲಿ ಪಡೆದು ಚರಾಚರ ಸೃಜಿಸೆ ಪೇಳ್ದ ನಿರ್ದೋಷ ಕಣಮ್ಮ, ರಥವನೇರಿದ ರಥಿಕ ನ್ಯಾರೆ ಪೇಳಮ್ಮಯ್ಯ, ರಥವನೇರಿದ ರಥಿಕ ನ್ಯಾರೆ ಪೇಳಮ್ಮಯ್ಯ, ರಥವನೇರಿದ ರಥಿಕ ನ್ಯಾರೆ ಪೇಳಮ್ಮಯ್ಯ, ರಥವನೇರಿದ ರಥಿಕ ನ್ಯಾರೆ ಪೇಳಮ್ಮಯ್ಯ. ತಾದೃಶ ಮಹಾಮಹಿಮ ರಮಾವಲ್ಲಭನು ನೋಡಮ್ಮಯ್ಯ, ಶ್ವೇತದ್ವೀಪ ಅನಂತಾಸನ ವೈಕುಂಠ ಬಿಟ್ಟಿಳಿದು ನೋಡಮ್ಮಯ್ಯ, ಏತಾದೃಶ ಮಹಾಮಹಿಮ ರಮಾವಲ್ಲಭನು ನೋಡಮ್ಮಯ್ಯ, ಶ್ವೇತದ್ವೀಪ ಅನಂತಾಸನ ವೈಕುಂಠ ಬಿಟ್ಟಿಳಿದು ನೋಡಮ್ಮಯ್ಯ. ಭೀತ ಭಯ ಜಗನ್ನಾಥ ವಿಠಲ ಬಾರಲ್ಯಾಕೆ ಪೇಳಮ್ಮಯ್ಯ, ಭೀತ ಭಯ ಜಗನ್ನಾಥ ವಿಠಲ ಬಾರಲ್ಯಾಕೆ ಪೇಳಮ್ಮಯ್ಯ. ಭೂತಳ ಜನರ ಅಭಿಲಾಷಯ ಸಲಿಸಲು ವಾತಾಶನ ಗಿರಿಗಿಳಿದ ಕಣಮ್ಮ, ರಥವನೇರಿದ ರಥಿಕ ನ್ಯಾರೆ ಪೇಳಮ್ಮಯ್ಯ, ರಥವನೇರಿದ ರಥಿಕ ನ್ಯಾರೆ ಪೇಳಮ್ಮಯ್ಯ, ರಥವನೇರಿದ ರಥಿಕ ನ್ಯಾರೆ ಪೇಳಮ್ಮಯ್ಯ, ರಥವನೇರಿದ ರಥಿಕ ನ್ಯಾರೆ ಪೇಳಮ್ಮಯ್ಯ. ಶ್ರೀನಿವಾಸ ಜಯ ಜಯ ವೆಂಕಟೇಶ, ಶ್ರೀನಿವಾಸ ಜಯ ಜಯ ವೆಂಕಟೇಶ, ಶ್ರೀನಿವಾಸ ಜಯ ಜಯ ವೆಂಕಟೇಶ, ಜಯ ಜಯ ಶ್ರೀನಿವಾಸ ಜಯ ಜಯ ವೆಂಕಟೇಶ. ಪುತ್ತೂರು ನರಸಿಂಹನಾಯಕ್ ಅವರು ಹಾಡಿರುವ ಜಗನ್ನಾಥದಾಸರ ಭಕ್ತಿ ರಚನೆಯನ್ನು ಕೇಳಿದಿರಿ. ಮುಂದೆ ಪಿ ಸುಶೀಲ ಅವರ ಧ್ವನಿಯಲ್ಲಿರುವ ರಚನೆ, ಭಕ್ತಿ ರಚನೆ